ಸಾಮಾನ್ಯವಾಗಿ ಕಪ್ಪು ಕೊಳೆ ರೋಗ ಅಥವಾ ಕಾಯಿ ತೊಟ್ಟು ಕೊಳೆ ರೋಗ ಬರೋದಕ್ಕೆ ಅನುಕೂಲವಾದ ವಾತಾವರಣ ಏನಂದ್ರೆ ಮಳೆಗಾಲದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ. ಮಳೆ ಸುರಿಯೋದ್ರಿಂದ 90% to 100% ತೇವಾಂಶ ಜಾಸ್ತಿ ಆಗೋದ್ರಿಂದ ಈ ರೋಗ ಜಾಸ್ತಿ ಆಗುತ್ತೆ. ಹಾಗೆ ಈ ರೋಗ ಕಣಿವೆ ಪ್ರದೇಶದಲ್ಲಿ ಜಾಸ್ತಿ ನೋಡ್ಬೋದು, ಯಾಕೆಂದ್ರೆ ಸೂರ್ಯನ ಬೆಳಕು ಅಲ್ಲಿ ಕಡಿಮೆ ಬೀಳೋದ್ರಿಂದ ಇಂತಹ ಪ್ರದೇಶದಲ್ಲಿ ಸಹ ನೋಡ್ಬೋದು. ಹಾಗೆ ಹೆಚ್ಚಿನ ಪ್ರಮಾಣದ ನೆರಳು, ಕೆಲವರು ಕಸಿ ಮಾಡದೇ ಇರೋದ್ರಿಂದ ಅಲ್ಲಿ ನೆರಳು ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಈ ರೋಗನ ಜಾಸ್ತಿ ನೋಡ್ಬೋದು. ಹಾಗೆ ದಟ್ಟವಾಗಿ ಬೆಳೆದಿರುವ ಕಾಫಿ ಗಿಡಗಳು ಇದ್ದಾಗ ಈ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಇನ್ನ ಬುಡದಲ್ಲಿ ಹೆಚ್ಚು ತೇವಾಂಶ ಇರೋದು ಏನಾದ್ರೂ ಕಾರಣ ಆಗುತ್ತಾ? ಹೌದು ಸರ್, ಹೌದು, ಅದರಿಂದಾನೇ ತೇವಾಂಶ ಜಾಸ್ತಿ ಆಗತ್ತಲ್ಲ. ಈಗ ಮಳೆ ಸುರಿಯೋದ್ರಿಂದ ಮಣ್ಣಿನ ತೇವಾಂಶನೂ ಕೂಡ ಜಾಸ್ತಿ ಆಗಿರುತ್ತೆ, ಅದರಿಂದನು ಸಹ ಈ ರೋಗಕ್ಕೆ ಅನುಕೂಲಕರ ವಾತಾವರಣ ಒದಗಿಸ್ಕೊಡುತ್ತೆ ಸರ್. ಅದು ಅಂದ್ರೆ ಸರಿಯಾಗಿ ಗಿಡ ಕಸಿ ಮಾಡಲಿಲ್ಲ ಅಂದ್ರೆ ಗಿಡದಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತೆ. ಹೌದು ಹೌದು. ಮರಕಸಿ ಮಾಡಲಿಲ್ಲ ಅಂದ್ರೆ ತೋಟದಲ್ಲೂ ಕೂಡ ತೇವಾಂಶ ಜಾಸ್ತಿ ಅನ್ಸುತ್ತೆ. ಹೌದು, ವಾತಾವರಣದಲ್ಲಿ ಗಾಳಿನಲ್ಲಿ ತೇವಾಂಶ ಹೆಚ್ಚು ಅನ್ಸುತ್ತೆ, ಅದು ಕೂಡ ಈ ಕಪ್ಪು ಕೊಳೆ ರೋಗಕ್ಕೆ ಕಾರಣ ಆಗ್ಬೋದಲ್ವಾ? ಹೌದು ಸರ್, ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಇವೆರಡಕ್ಕೂ ಅನುಕೂಲವಾದ ವಾತಾವರಣ ನಾನು ನಿಮ್ಗೀಗ ತಿಳಿಸ್ಕೊಟ್ಟೆ ಸರ್. ಇನ್ನು ಈ ತೊಟ್ಟು ಕೊಳೆಯುವ ರೋಗ ಅಂತ ತಾವು ಹೇಳಿದ್ರಿ, ಅದು ಬಹಳ ಪ್ರಮುಖವಾದಂತಹ ರೋಗ ಅಂತ, ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಈ ಕಪ್ಪು ಕೊಳೆ ರೋಗಕ್ಕೆ ಹೋಲಿಸಿದ್ರೆ? ಈ ರೋಗ ಏನಂದ್ರೆ ಎಳೆಯ ಕಾಯಿಗಳು ಹಾಗೂ ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್. ಇದು ಕೂಡ ಒಂದು ಶಿಲೀಂಧ್ರದಿಂದಲೇ ಬರುತ್ತೆ, ಅದನ್ನ ಕೊಲೆಟೋಟ್ರೋಯಿಕಮ್ ಗ್ಲೋಯೋಸ್ಪೋರಿಯಡ್ಸ್ ಅಂತ ಹೇಳ್ತೀವಿ. ಹಾಗೆ ಇದ್ರಲ್ಲಿ ಕಾಯಿಗಳ ತೊಟ್ಟು ಹಾಗೂ ಎಲೆಗಳ ತೊಟ್ಟು ಎರಡೂ ಸಹ ಕೊಳತು ಬೀಳ್ತವೆ. ಹಾಗೆ ಎಳೆಯ ಕಾಯಿಗಳದ್ದು ತೊಟ್ಟು ಕೊಳತು ಆ ಕಾಯಿಗಳು ಉದುರು ಹೋಗುತ್ತೆ, ಮತ್ತೆ ಬಾಧಿತ ಎಲೆಗಳು ಸಹ ಉದುರು ಹೋಗುತ್ತೆ. ಆಮೇಲೆ ಈ ಕಾಯಿ ಉದುರೋಗಿರುತ್ತಲ್ಲ ಅಲ್ಲಿ ಗೆಣ್ಣು ಇರುತ್ತಲ್ಲ, ಆ ಗೆಣ್ಣು ನೋಡಲ್ ರೀಜನ್ ಅಲ್ಲಿ ಆ ತೊಟ್ಟುಗಳನ್ನ ನೀವು ಹಾಗೆ ನೋಡ್ಬೋದು. ಕಾಯಿಗಳು ಉದುರೋಗಿರುತ್ತೆ ಬಟ್ ಆ ತೊಟ್ಟುಗಳು ಮಾತ್ರ ಅಲ್ಲೇ ಇರುತ್ತೆ. ಅದೊಂದು ಮುಖ್ಯವಾದ ಡಿಫ್ರೆನ್ಸ್ ಅಂತ ಹೇಳ್ಬೋದು ನಾನು. ಕೊಳೆ ರೋಗ ಎಲೆಗಳಿಗೂ ಬರುತ್ತೆ, ಕಾಯಿಗಳಿಗೂ ಬರುತ್ತೆ, ಎಳೆಯ ರೊಂಬೆಗಳಿಗೂ ಬರುತ್ತೆ, ರೆಕ್ಕೆಗಳಿಗೂ ಬರುತ್ತೆ, ಬಟ್ ಕಾಯಿ ತೊಟ್ಟು ಮಾತ್ರ ಉದುರುತ್ತೆ. ಕಾಯಿ ಕೊಳತು ಹೋಗಲ್ಲ, ಕಾಯಿ ತೊಟ್ಟು ಮಾತ್ರ ಕೊಳತು ಕಾಯಿ ಉದುರು ಹೋಗುತ್ತೆ. ಕಾಯಿ ಹಾಗೆ ಹಸಿರು ಬಣ್ಣನೇ ಇರುತ್ತೆ, ಅದು ಉದುರು ಹೋಗುತ್ತೆ. ಮಳೆಗಾಲದಲ್ಲಿ ಎರಡು ಸಹ ಒಟ್ಟಿಗೆ ಬರ್ತವೆ ಸರ್, ರೋಬಸ್ಟಾ ಮತ್ತೆ ಅರೇಬಿಕಾ ಕಾಫಿಗೂ ಎರಡಕ್ಕೂ ಸಹ ಬರ್ತದೆ, ಎರಡು ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸುತ್ತೆ. ಅಂದ್ರೆ ಮುಖ್ಯವಾಗಿ ಈ ಶಿಲೀಂಧ್ರ ಎಲ್ಲಿರುತ್ತೆ ಅಂತೀರಿ, ಮಳೆಗಾಲ ಪ್ರಾರಂಭ ಆದ್ಮೇಲೆ ಇದು ಬರುತ್ತೆ ರೋಗ ಅಂತ ಹೇಳಿದ್ರಿ, ಎಲ್ಲಿ ಈ ಶಿಲೀಂಧ್ರ ಆಶ್ರಯ ಪಡೆದಿರುತ್ತೆ ಮೊದಲು? ಶಿಲೀಂಧ್ರ ಸಾಮಾನ್ಯವಾಗಿ ತೋಟಗಳೆಲ್ಲ ಇರುತ್ತೆ ಸರ್, ಮಣ್ಣಿನಲ್ಲಿ ಇರುತ್ತೆ. ಹಾಗೆ ಈಗ ರೋಗ ಬಂದಿರೋಂತ ಎಲೆಗಳನ್ನ ನಾವು ಅಲ್ಲೇ ಬಿಟ್ಟಾಗ ಅದ್ರ ಡೆಬ್ರಿಸ್ ಅಂತ ಹೇಳ್ತೀವಿ, ಎಲೆಗಳ ಒಳಗುಳಿಕೆಗಳು ಅಲ್ಲೂ ಸಹ ಇರ್ತದೆ, ಹಾಗೆ ಸ್ಪ್ರೆಡ್ ಆಗ್ತದೆ. ಅದು ರೆಸ್ಟಿಂಗ್ ಪಿರಿಯಡ್ ಅಲ್ಲಿ ಇರುತ್ತೆ, ಅದಕ್ಕೆ ಅನುಕೂಲಕರ ವಾತಾವರಣಗಳನ್ನ ನಾನು ಹೇಳಿದೆ ಈಗ, ಅದು ರೆಸ್ಟಿಂಗ್ ಸ್ಟೇಜ್ಗೆ ಹೋಗುತ್ತೆ. ರೆಸ್ಟಿಂಗ್ ಸ್ಟೇಜ್ ಹೋಗಿ ಆಮೇಲೆ ಈ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಅದು ಆಕ್ಟಿವ್ ಆಗಿ ಮತ್ತೆ ಕಾಫಿ ಗಿಡಗಳಿಗೆ ರೋಗ ತರುತ್ತದೆ ಸರ್. ಅಂದ್ರೆ ಇಳುವರಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತೀರಿ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಬಂದ್ರೆ? ಸಾಮಾನ್ಯವಾಗಿ 30% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಹಾಗೆ ಒಂದು ಬುಷ್ ನ ನಾವು ತಗೊಂಡಾಗ, ಒಂದು ಕಾಫಿ ಗಿಡನ ತಗೊಂಡಾಗ 70% ಕೂಡ ನಾವು ಇಳುವರಿನ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಈ ರೋಗ ಬರೋದ್ರಿಂದ ಮಟ್ಟಿಗೆ ಮುಕ್ಕಾಲ್ ಭಾಗ ಇಳುವರಿ ಕಡಿಮೆ ಆಗೋಗುತ್ತೆ ಅಂದ್ರೆ ಗಿಡ ತಕೊಂಡಾಗ ಎಕರೆಗೆ 20-30% ಅಂತ ನಾವು ಹೇಳ್ಬೋದು. ಮೂರನೇ ಒಂದು ಭಾಗ ಕಡಿಮೆ ಆಗುತ್ತೆ ದೊಡ್ಡ ಪ್ರದೇಶದಲ್ಲಿ ತಗೊಂಡಾಗ, ಶೇಕಡ 30% ಕಡಿಮೆ ಆಗಬಹುದು. ಅಷ್ಟರ ಮಟ್ಟಿಗೆ ಇದು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈಗ ಮಳೆಗಾಲ ಪ್ರಾರಂಭವಾದಾಗ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬಹುದಾ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ವಿರುದ್ಧ? ಖಂಡಿತ ಸರ್, ಖಂಡಿತ. ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಕ್ಕೆ ರೈತರಿಗೆ ನಾವು ಸೂಚಿಸ್ತೀವಿ. ಏನಂದ್ರೆ ಮಳೆಗಾಲದ ಮುಂಚೆ ಹೆಚ್ಚಿನ ನೆರಳನ್ನ ಕಡಿಮೆ ಮಾಡಲು ಮರಗಸಿಯನ್ನ ಮಾಡಬೇಕಾಗತ್ತೆ. ಹಾಗೆ ಕಾಫಿ ಗಿಡಗಳ ಸುತ್ತಲೂ ನೀರ್ ನಿಲ್ಲೋದನ್ನ ಕಡಿಮೆ ಮಾಡ್ಲಿಕ್ಕೆ ಬಸಿ ಕಾಲುವೆಗಳನ್ನ ಮತ್ತೆ ತೊಟ್ಟಲು ಗುಂಡಿಗಳನ್ನ ನವೀಕರಿಸ್ಕೋಬೇಕಾಗತ್ತೆ. ಹಾಗೆ ಮತ್ತೆ ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡಗಳ ಕೆಳಗೆ ಸಾಮಾನ್ಯ ತುಂಬಾ ದರ್ಗ ಬಿದ್ದಿರೋದನ್ನ ನಾವು ನೋಡ್ತೀವಿ ಕಾಫಿ ತೋಟಗಳಲ್ಲಿ. ಆ ದರ್ಗಗಳನ್ನೆಲ್ಲ 4 ಗಿಡಗಳ ಮಧ್ಯೆ ರಾಶಿ ಮಾಡೋದ್ರಿಂದ ಬೇರುಗಳ ಉಸಿರಾಟ ಚೆನ್ನಾಗಿ ಆಗ್ತದೆ. ಹಾಗೆ ಮಳೆಗಾಲದ ಮುಂಚೆ ಗಿಡಗಳ ನೆತ್ತಿ ಬಿಡಿಸುವುದು, ಚಿಗುರು ತೆಗೆಯೋದು, ಒಣಗಿದ ರೆಕ್ಕೆನ ತೆಗೆಯೋದು, ಹಾಗೆ ಬೇಡವಾದ ಕಂಬ ಚಿಗುರುಗಳನ್ನ ತೆಗೆದು ಕಾಫಿ ಗಿಡಗಳ ಮೇಲೆ ಉದುರಿದ ಸಾಮಾನ್ಯವಾಗಿ ನೆರಳಿನ ಮರಗಳದ್ದು ಎಲೆಗಳು ಕಾಫಿ ಗಿಡಗಳ ಮೇಲೆ ಬಿದ್ದಿರತ್ತೆ, ಅದನ್ನ ತೆಗಿಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಗಾಳಿ ಆಡತ್ತೆ, ಹಾಗೆ ಗಾಳಿ ಆಡೋದ್ರಿಂದ ಈ ರೋಗಾಣುವಿನ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ. ಈಗ ಶಾಶ್ವತ ನೆರಳಿನ ಮರಗಳ ನೆರಳನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಅಂದ್ರೆ ಈ ಗಿಡಗಳಿಂದ ಎಷ್ಟು ಎತ್ತರದವರೆಗೆ ನೆರಳು ಇರಬಾರದು ಅಂತೀರಿ? ಗಿಡದಿಂದ ಒಂದು 10 feet ತನಕ ನೆರಳು ಇಲ್ದಿದ್ರೆ ಬಹಳ ಒಳ್ಳೇದು ಸರ್. ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಗಾಳಿ ಆಡೋದಕ್ಕೆ ಅವಕಾಶ ಇರಬೇಕು. ಹೌದೌದು. ನೆರಳು ಗಿಡಕ್ಕೆ ಸ್ವಲ್ಪ ಹತ್ರವಾಗಿ ಇದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ. ಹೌದು. ಅಂದ್ರೆ ಈ ಮರಗಳ ಒಂದು ರೆಂಬೆ ಕೊಂಬೆಗಳಿದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ. ಹೌದೌದು. ಅದು ಒಂದು ಅಂಶವನ್ನ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ತಾವು ಹಾಗೇನೆ ಮಳೆಗಾಲದ ಮುಂಚೆ ಇದೆಲ್ಲ ಮಾಡಾದ್ಮೇಲೆ 1% ಆಲ್ಕಲೈನ್ ಬೋಡೋ ದ್ರವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಈ ಹಿಂದಿನ ವರ್ಷ ಬಂದಿರೋ ಗಿಡಗಳನ್ನ ಗಮನದಲ್ಲಿ ಇಟ್ಟುಕೊಂಡು 1% ಬೋಡೋ ದ್ರವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಇದು ಹೇಗಂದ್ರೆ ಎಲೆಗಳ ಎರಡೂ ಭಾಗಕ್ಕೆ ಮೇಲ್ಮೈ ಕೆಳಮೈ ಎರಡೂ ಭಾಗದಲ್ಲೂ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಕಾಯಿಗಳಿಗೂ ಸಹ ಮಾಡ್ಕೊಂಡ್ರೆ ಬೋಡೋ ದ್ರವಣನ ಈ ರೋಗನ ನಾವು ತುಂಬಾ ತಡೆಗಟ್ಟಬಹುದು ಮಳೆಗಾಲದ ಮುಂಚೆ. ಅಂದ್ರೆ ಎಲೆಗಳು ಕಾಯಿಗಳು ಎಲ್ಲಾದ್ರೂ ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪರಣೆ ಮಾಡ್ಬೇಕು. ಸಿಂಪರಣೆ ಮಾಡ್ಬೇಕು ಅಂದ್ರೆ ಕ್ಷಾರೀಯ pH ಇರಬೇಕು ಅಂತೀರಿ ಬೋರ್ಡೋ ದ್ರಾವಣ? ಹೌದು ಹೌದು. ಆ ರೀತಿಯಾಗಿ ನಾವು ರಸಸಾರ ಅಥವಾ pH ಅನ್ನ ಹೊಂದಿಸಬೇಕಾಗತ್ತೆ. ಹೌದು. ನಾವು ಸುಣ್ಣದ ದ್ರಾವಣವನ್ನು ಬಳಸಿಕೊಂಡು ಆಮ್ಲೀಯತೆಯನ್ನ ಕಡಿಮೆ ಮಾಡಬೇಕಾಗತ್ತೆ. ಆಮ್ಲೀಯತೆ ಕಡಿಮೆ ಮಾಡಿ ಸ್ವಲ್ಪ ಕ್ಷಾರೀಯ pH ಕಡೆ ಇರಬೇಕಾಗತ್ತೆ. ಅದು ಹೌದು. ಅದರಿಂದ ಪರಿಣಾಮಕಾರಿ ಒಂದು ಕೆಲಸ ಚೆನ್ನಾಗುತ್ತೆ ಅಂತೀರಾ? ಹೌದು ಸರ್. ಅದರಲ್ಲಿ ಬೋರ್ಡೋ ದ್ರವಣದಲ್ಲಿ ಕಾಪರ್ ನ ಅಂಶ ಡಿಸ್ಟ್ರಿಬ್ಯೂಷನ್ ಚೆನ್ನಾಗತ್ತೆ, ಹಾಗೇನೆ ಅದು ಕ್ಷೀಣಿಸ್ತಾ ಬರೋದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನ್ಯೂಟ್ರಲ್ pH ಅಲ್ಲಿ ನಾವು 60 days ವ್ಯಾಲಿಡಿಟಿ ಅಂತ ಹೇಳ್ತೀವಿ, ಬಟ್ ಇದರಲ್ಲಿ ಆಲ್ಕಲೈನ್ pH 90 days ತನಕ ಅದು ಎಫೆಕ್ಟಿವ್ ಇರುತ್ತೆ ಅಂತ ಹೇಳ್ಬೋದು ಸರ್. ಅಂದ್ರೆ ಒಂದು ಸರಿ ಸಿಂಪರಣೆ ಮಾಡಿದ್ರೆ ಅಲ್ಲಿವರೆಗೂ ಪರಿಣಾಮ ಇರುತ್ತೆ. ಆದ್ರೆ ಅದು ಕ್ಷಾರೀಯವಾಗಿರ್ಬೇಕು. ಕ್ಷಾರೀಯವಾಗಿರೋದು ಬಹಳ ಮುಖ್ಯ. 45-90 days ತನಕ ಅದು ಎಫೆಕ್ಟಿವ್ ಆಗಿರುತ್ತೆ. ಈ ರೋಗ ಬರೋದನ್ನ ತಡೆಗಟ್ಟೋದಕ್ಕೆ ಅದು ಯಶಸ್ವಿ ಆಗುತ್ತೆ. ತಾವು ಹೇಳಿದ್ದು ಮುಂಜಾಗ್ರತಾ ಕ್ರಮಗಳು ರೋಗ ಬರೋದಕ್ಕಿಂತ ಮುಂಚೆ ನಮ್ಮ ಕಾಫಿ ಬೆಳೆಗಾರರು ಕೈಗೊಳ್ಬೇಕಾದಂತ ಮುಂಜಾಗ್ರತಾ ಕ್ರಮಗಳು. ಇನ್ನು ಒಂದ್ಸರಿ ರೋಗ ಬಂದ ಮೇಲೆ ಏನೇನು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತೀರಿ? ಬಂದ್ಮೇಲೆ ಸರ್ ಇದನ್ನೆಲ್ಲ ಮಾಡಿದ್ಮೇಲೆ ಈ ಮರಗಸಿ ಮತ್ತೆ ಗಿಡದ ಬುಷ್ ಮ್ಯಾನೇಜ್ಮೆಂಟ್ ಈ ನೆತ್ತಿ ಬಿಡಿಸೋದು ಅಥವಾ ಚಿಗುರು ತೆಗಿಯೋದನ್ನೆಲ್ಲ ಮಾಡಾದ್ಮೇಲೂ ಕೂಡ ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತೆ ಹಣ್ಣುಗಳನ್ನ ಸಂಗ್ರಹಿಸಿ ಮಣ್ಣಿನಲ್ಲಿ ಹೂತಾಕ್ಬೇಕು. ಯಾಕೆಂದ್ರೆ ರೋಗ ಅನ್ನೋದು ಪಾಪ್ಯುಲೇಷನ್ ಅದರದ್ದು ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ಫಸ್ಟ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಒಂದು ಕೂಡ ಸಹಾಯ ಆಗುತ್ತೆ, ಯಾಕೆಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಈ ರೋಗಾಣುವಿನ ಪ್ರಮಾಣ ಕಡಿಮೆ ಆಗ್ತದೆ, ಹಾಗೆ ಹರಡುವಿಕೆಯನ್ನು ಕೂಡ ಕಡಿಮೆ ಆಗ್ತದೆ. ಹಾಗೆ ಮಳೆ ಬಿಡುವು ನೀಡಿದಾಗ ರೋಗದ ಹರಡುವಿಕೆನ ಮತ್ತು ಕಾಲಿಕ ಹಣ್ಣುಗಳ ಉದುರುವಿಕೆನ ಕಡಿಮೆ ಮಾಡಲು ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳ ತೆಗೆದ್ಮೇಲೆ ಶಿಲೀಂದ್ರನಾಶಕ, ಇದು ಶರೀರ ವ್ಯಾಪಿ ಶಿಲೀಂದ್ರನಾಶಕವಾದ ಟುಬಕುನೋಝೋಲ್ ನ ಅಥವಾ ಬುನೋಸ್ ಅಂತ ಹೇಳ್ತೀವಿ ಇದನ್ನ, ಟುಬಕುನೋಝೋಲ್ ಅದನ್ನ 200 milliliters ಒಂದು ಬ್ಯಾರಲ್ಗೆ, ಮತ್ತೆ 50 ml ಪ್ಲಾನೋಫಿಕ್ಸ್, ಮತ್ತೆ ಹಾಗೇನೆ ಅದ್ರ ಜೊತೆ 100 ml ಅಂಟನ್ನ ಸೇರಿಸಿ ಈ ಮಿಶ್ರಣನ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಇದನ್ನ ಎಲ್ಲ ಬೆಳೆಯುತ್ತಿರೋ ಕಾಯಿಗಳು ಮತ್ತೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಮತ್ತೆ ಎಳೆ ಕೊಂಬೆಗಳು ಇದಕ್ಕೆಲ್ಲಾನು ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್. ಈಗ ಡಾಕ್ಟರ್ ರಂಜಿನಿ ಅವರೇ, ಈ ಒಂದು ಸ್ಪ್ರೀತ ಮಳೆ ಇರೋ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶಗಳನ್ನೇನಾದ್ರೂ ಕೊಡ್ಬೇಕಾಗತ್ತ? ಹೌದು ಸರ್. ಮಳೆಗಾಲ ವಿರಾಮ ಕೊಟ್ಟಾಗ 1 ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟ್ ಮತ್ತೆ 25 kg MOP ಹಾಕೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಗಿಡಗಳಿಗೆ ಸಾರಜನಕವನ್ನ ಒದಗಿಸುತ್ತೆ, ಹಾಗೆ ಎಲೆ ಮತ್ತೆ ಹಣ್ಣುಗಳು ಉದುರೋದನ್ನ ಕಡಿಮೆ ಮಾಡುತ್ತೆ, ಮತ್ತೆ ಹಾಗೆ ಇದು ಸಸ್ಯಗಳ ಬೆಳವಣಿಗೆಗೂ ಕೂಡ ಪ್ರಯೋಜನಕಾರಿಯಾಗುತ್ತೆ ಸರ್. ಇದು ಮಳೆ ವಿರಾಮ ಕೊಟ್ಟಾಗ ಈ ಪೋಷಕಾಂಶಗಳನ್ನ ನಾವು ಒದಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಮಳೆ ಬರ್ತಾ ಇದ್ದ ನಾವು ಕೊಟ್ರೆ ಮತ್ತೆ ಕೊಚ್ಚಿ ಹೋಗುತ್ತೆ ಅದು. ಹೌದೌದು. ಏನು ಪ್ರಯೋಜನ ಆಗಲ್ಲ. ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೂಡ ಮಳೆ ಬಿಡು ಕೊಟ್ಟಾಗ್ಲೇ ಮಾಡ್ಬೇಕಾಗತ್ತಲ್ವಾ? ಹೌದು ಸರ್. ಮತ್ತೆ ಪೋಷಕಾಂಶಗಳ ಪೂರೈಕೆಯನ್ನು ಕೂಡ ಅದೇ ಸಂದರ್ಭದಲ್ಲೇ ಮಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣಾ ಕ್ರಮಗಳು. ಇನ್ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ ಕಾಫಿ ಬೆಳೆಗೆ? ಕಪ್ಪು ಕೊಳೆ ರೋಗ ಹಾಗೂ ಕಾಯಿ ತೊಟ್ಟು ಕೊಳೆ ರೋಗ ಎರಡು ಪ್ರಮುಖ ರೋಗ. ಆದ್ರೆ ಇನ್ನೊಂದು ರೋಗ ಕೂಡ ಕಾಫಿ ತೋಟಗಳಲ್ಲಿ ನೋಡಬಹುದು ಸರ್, ಅದು ಏನ್ ಹೇಳ್ತೀವಿ ಮೈರೋಥಿಷಿಯಂ ಎಲೆ ಚುಕ್ಕೆ ಹಾಗೂ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್. ಇದೇನಂದ್ರೆ ಇದು ಜಾಸ್ತಿ ಮೊದಲು ಇರ್ಲಿಲ್ಲ ಕಾಫಿ ತೋಟಗಳಲ್ಲಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೋಗನ ನೋಡ್ತಾ ಇದೀವಿ. ಅಂದ್ರೆ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದು ಹೇಗೆ ಅಂದ್ರೆ ಬಾಧಿತ ಕಾಫಿ ಗಿಡಗಳ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಕಾನ್ಸೆಂಟ್ರಿಕ್ ರಿಂಗ್ಸ್ ಇರುವಂತ ಚುಕ್ಕೆಗಳನ್ನ ನೋಡಬಹುದು. ಈ ತರದ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಳ್ತವೆ ಹಾಗೂ ಎಲೆ ಭಾಗ ಎಲ್ಲಾನು ಆವರಿಸ್ಕೊಂಡು ಎಲೆ ಕಪ್ಪಾಗಿ ಉದುರು ಹೋಗ್ಬಿಡತ್ತೆ. ಹಾಗೆ ಈ ಚುಕ್ಕೆಗಳ ಮೇಲೆ ಶಿಲೀಂಧ್ರದ ಬೀಜಾಣುಗಳು ಬೆಳೆಯೋದನ್ನ ಸಹ ನೋಡ್ಬೋದು. ಒಂಥರ ಕಪ್ಪು ಕಪ್ಪು ಪುಡಿಯಾಗಿ ವೃತ್ತಾಕಾರದ ಚುಕ್ಕೆಗಳ ಮೇಲೆ ಅದು ಬೆಳವಣಿಗೆನ ನೋಡ್ಬೋದು, ಆ ಬೀಜಾಣುಗಳ ಬೆಳವಣಿಗೆಯನ್ನು. ಹಾಗೆ ಇದು ಕಾಯಲ್ಲೂ ಸಹ ಬರುತ್ತೆ, ಸೇಮ್ ಲಕ್ಷಣಗಳೇ ಇರುತ್ತೆ. ಕಾಯಿಗಳ ಮೇಲೂ ಸಹ ವೃತ್ತಾಕಾರದ ಚುಕ್ಕೆಗಳು ಸಣ್ಣದಾಗಿ ನೋಡ್ಬೋದು. ಹಾಗೆ ಅದರದ ಬೀಜಾಣುಗಳನ್ನು ಸಹ ನಾವು ಕಾಯಿಗಳ ಮೇಲೆ ಬರಿಗಣ್ಣಿನಿಂದ ಅದನ್ನ ನೋಡ್ಬೋದು ಸರ್. ಹಾಗೆ ಇಲ್ಲಿ ಬಾಧಿತ ಎಲೆಗಳು ಮತ್ತೆ ಕಾಯಿಗಳು ಎರಡೂ ಸಹ ಉದುರು ಹೋಗುತ್ತೆ. ಅಂದ್ರೆ ಇದು ಕೂಡ ಮಳೆಗಾಲದಲ್ಲೇ ಬರುವಂತ ರೋಗ ಅಂತ ಅನ್ಬಹುದು. ಹೌದು, ಮಳೆಗಾಲದಲ್ಲೇ ಬರುವಂತ ರೋಗ. ಹಾಗೆ ಮತ್ತೆ ಇದು ಜಾಸ್ತಿ ನಾವು ನೋಡೋದು ತೋಟಗಳಲ್ಲಿ, ಹೊಸದಾಗಿ ನೆಟ್ಟ ಕಾಫಿ ಗಿಡಗಳಲ್ಲಿ, ಚಿಕ್ಕ ಗಿಡಗಳಲ್ಲಿ ಜಾಸ್ತಿ ನಾವು ನೋಡ್ಬೋದು ಇದನ್ನ. ಎಳೆ ಗಿಡಗಳಲ್ಲೇ ಹೆಚ್ಚಾಗಿ ಕಾಣಬಹುದು ಇದನ್ನ. ಹೌದು, ಹೊಸ ತೋಟಗಳಲ್ಲಿ ಜಾಸ್ತಿ ನೋಡ್ಬೋದು. ಅಂದ್ರೆ ಅರೇಬಿಕಾ ಮತ್ತೆ ರೋಬಸ್ಟ್ ಎರಡರಲ್ಲೂ ಕಂಡು ಬರುತ್ತೆ? ಎರಡರಲ್ಲೂ ಬರುತ್ತೆ, ಆದ್ರೆ ಅರೇಬಿಕಾದಲ್ಲಿ ಇದರದ ತೀವ್ರತೆ ಜಾಸ್ತಿ ಇರುತ್ತೆ ಸರ್, ಕಂಪೇರ್ ಟು ರೋಬಸ್ಟ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತೀರಿ? ಹೌದು. ಇನ್ನ ಮುಂಜಾಗ್ರತೆ ಏನಾದ್ರೂ ವಹಿಸಬಹುದಾ ಇದಕ್ಕೆ ಮೈರೋಥಿಷಿಯಂ ಎಲೆ ಚುಕ್ಕೆ ರೋಗಕ್ಕೆ? ಹೌದು ಸರ್, ಈ ಮೈರೋಥಿಷಿಯಂ ಅನ್ನೋ ರೋಗಾಣು ಕಳೆಗಳಿಗೂ ಸಹ ಬಾಧಿಸುತ್ತೆ. ಕಳೆಗಳಲ್ಲೂ ಸಹ ಸೇಮ್ ಲಕ್ಷಣಗಳನ್ನ ನಾವು ನೋಡ್ಬೋದು. ಹಾಗಾಗಿ ಈ ಕಾಫಿ ತೋಟಗಳಲ್ಲಿ ಕಳೆಗಳನ್ನ ಇರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸರ್. ಹಾಗೆ ಈ ಮಳೆಗಾಲದ ಸಮಯದಲ್ಲಿ ಕಳೆ ತೆಗೆಯಕ್ಕೆ ಬ್ರಷ್ ಕಟರ್ನ ಉಪಯೋಗಿಸಬಾರ್ದು, ಉಪಯೋಗಿಸೋಕೆ ನಾವು ಹೇಳಲ್ಲ. ಯಾಕೆಂದ್ರೆ ಈ ರೋಗಾಣು ಆ ಕಳೆ ಗಿಡಗಳಲ್ಲಿ ಇರೋದ್ರಿಂದ ಆ ಬ್ರಷ್ ಕಟರ್ ಉಪಯೋಗಿಸಿದ್ರೆ ಈ ರೋಗಾಣು ಹರಡುವಿಕೆ ತುಂಬಾ ಜಾಸ್ತಿ ಆಗತ್ತೆ, ಹಾಗೂ ತುಂಬಾ ದೂರದವರೆಗೂ ಸಹ ಇದು ತಲುಪತ್ತೆ. ಅಂದ್ರೆ ಅದು ಚೂರುಗಳು ಸಿಡಿದು ಎಲ್ಲ ಹಬ್ಬೋದು. ಹೌದು ಸರ್, ಅದ್ರ ಬೀಜಾಣುಗಳು ತುಂಬಾ ದೂರಕ್ಕೆ ಸಿಡಿದು ಗಾಳಿಯಲ್ಲಿ ಸಹ ಹೋಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಆದಷ್ಟು ಡಬ್ಬೆ ಯೂಸ್ ಮಾಡಿಕೊಂಡು ವೀಡಿಂಗ್ ಮಾಡೋದ್ರಿಂದ, ಕಳೆ ತೆಗೆಯೋದ್ರಿಂದ ಉಪಯೋಗ ಆಗತ್ತೆ. ಹಾಗೆ ಆದಷ್ಟು ನಾವು ಬ್ರಷ್ ಕಟರ್ನ ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು. ಡಬ್ಬೆ ಕಳೆ ಅಂತಾರಲ್ಲ ಅದು ಮಾಡ್ಬೇಕಾಗತ್ತೆ. ಹಾ, ಡಬ್ಬೆ ಕಳೆನ ಮಾಡ್ಬೇಕಾಗತ್ತೆ. ಅಂದ್ರೆ ಕತ್ತಿಗಳನ್ನ ಬಳಸಿ ಕೊಚ್ಚಬೇಕಾಗತ್ತೆ. ಅದೇ ಒಂದು ಮುಖ್ಯವಾದ ಕ್ರಮ ಅಂತ ಅನ್ಬಹುದು. ಇನ್ನ ನಾವು ಸಿಂಪರಣೆಯನ್ನು ಕೂಡ ಏನಾದ್ರೂ ಮಾಡಬಹುದಾ ತಡೆಯೋದಕ್ಕೆ? ಹೇಳ್ತೇನೆ ಸರ್, ಇದು ರೋಗ ತೀವ್ರತೆ ಜಾಸ್ತಿ ಆದ್ರೆ ಶಿಲೀಂಧ್ರ ನಾಶಕ ಒಂದಿದೆ, ಪ್ರೋಪಿಕೋನಿಜೋಲ್ ಅಂತ ಹೇಳ್ತೀವಿ. ಟಿಲ್ಟ್ ಅಂತ ಸಹ ಕರಿತೀವಿ ನಾವು ಇದನ್ನ, ಟ್ರೇಡ್ ನೇಮ್ ಟಿಲ್ಟ್ ಅಂತ ಹೇಳ್ತೀವಿ. ಪ್ರೋಪಿಕೋನಿಜೋಲ್ 25 EC ಇದನ್ನ 1 mL 1 L ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ನಾವು ತಡೆಗಟ್ಟಬಹುದು ಸರ್. ಮೈರೋಥಿಷಿಯಂ ಎಲೆ ಚುಕ್ಕೆ ರೋಗ. ಹೌದು ಸರ್. ಕಾಯಿ ಕೊಳೆ ರೋಗ ಅಂತಾನು ಕೂಡ ಕರೀತಾರೆ ಇದನ್ನ. ಅಂದ್ರೆ ಇದು ಎಲೆಗೂ ಬರತ್ತೆ ಹಾಗೆ ಕಾಯಿಗಳಿಗೂ ಸಹ ಬರುತ್ತೆ. ಇದನ್ನ ಮೈರೋಥಿಷಿಯಂ ಎಲೆ ಚುಕ್ಕೆ ಹಾಗೂ ಕಾಫಿ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್. ಅಂದ್ರೆ ಮೈರೋಥಿಷಿಯಂ ಶಿಲೀಂಧ್ರದಿಂದ ಬರುತ್ತೆ ಇದು. ಹೌದು. ಕಾಫಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಅಲ್ಲಿ ನರ್ಸರಿನಲ್ಲಿ ಅಥವಾ ಸಸ್ಯಾಗಾರದಲ್ಲೂ ಏನಾದ್ರೂ ರೋಗಗಳು ಕಂಡು ಬರ್ತಾವ ಮಳೆಗಾಲದಲ್ಲಿ? ಹಾ ಸರ್, ಇಲ್ಲೂ ಸಹ ಅದೇ ರೋಗಾಣು ಮೈರೋಥಿಷಿಯಂ ಅನ್ನೋ ರೋಗಾಣು ಇಂದಲೇ ಕಾಂಡಕ್ಷಯ ಮತ್ತು ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ ಸರ್. ಈ ರೋಗ ಕಾಫಿ ನರ್ಸರಿಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ತೀವ್ರವಾಗಿ ನಾವು ನೋಡಬಹುದು. ಅಂದ್ರೆ ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಇದು. ಹೌದು, ಇದು ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ. ಏನು ಲಕ್ಷಣಗಳು ಅಂತೀರಿ? ಲಕ್ಷಣಗಳನ್ನು ಹೇಗೆ ಅಂದ್ರೆ ಇದು ಕಾಂಡದ ಮೇಲೆ ಕಂದು ಕಪ್ಪು ಬಣ್ಣದ ಮಚ್ಚೆಗಳು ಕಾಣ್ತವೆ. ಹಾಗೆ ರೋಗದ ತೀವ್ರತೆ ಹೆಚ್ಚಾದಾಗ ಒಂದೇ ಕಾಂಡದಲ್ಲಿ 2-3 ಮಚ್ಚೆಗಳನ್ನ ಸಹ ನೋಡ್ಬೋದು. ಹಾಗೆ ಇದು ಕಾಂಡಕ್ಕೆ ರೋಗ ತಗುಲಿದ್ರೆ ಈ ಸಸ್ಯಗಳನ್ನ ನಾವು ಕಳೆದ್ಕೊಳ್ಬೇಕಾಗ್ತದೆ. ಅಂದ್ರೆ ಇದನ್ನ ನಿರ್ವಹಣೆ ಮಾಡಕ್ ಆಗಲ್ಲ, ನಾವು ಆ ಸಸ್ಯಗಳು ನಮ್ಗೆ ಸಿಗಲ್ಲ. ಹಾಗೆ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಮಚ್ಚೆಗಳು, ಸೇಮ್ ನಾವು ಫೀಲ್ಡ್ ಅಲ್ಲಿ ಹೇಗೆ ಹೇಳಿದ್ವ, ಹೊಸ ತೋಟಗಳಲ್ಲಿ ಹೇಗೆ ರೋಗ ಲಕ್ಷಣಗಳನ್ನ ಹೇಳಿದ್ವ, ಹಾಗೆ ಇದರಲ್ಲೂ ಸಹ ವೃತ್ತಾಕಾರದ ಮಚ್ಚೆಗಳನ್ನ ಕಾಣ್ಬೋದು. ಹಾಗೆ ಮಚ್ಚೆಗಳ ಮೇಲೆ ರೋಗಾಣುವಿನ ಬೀಜಾಣುಗಳು ಸಹ ಪುಡಿ ಪುಡಿಯಾಗಿ ಬೆಳೆದಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಈ ಕಾಫಿ ಸಸಿಗಳಲ್ಲಿ ಕಂಡುಬರುವಂತ ಈ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು? ಇಲ್ಲಿ ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಪಾತಿಯಲ್ಲಿರುವ ಕಾಫಿ ಗಿಡಗಳಿಗೆ ಮಳೆಯಿಂದ ರಕ್ಷಿಸಬೇಕಾಗತ್ತೆ. ಈ ಮಳೆಯಿಂದ ರಕ್ಷಿಸಲು ನಾವು ಪಾಲಿ ಹಾಳೆಯ ಮೇಲ್ಛಾವಣಿಯನ್ನು ನಿರ್ಮಿಸಬೇಕಾಗತ್ತೆ. ಅಂದ್ರೆ ಇದಕ್ಕೆ ರೈನ್ ಔಟ್ ಶೆಲ್ಟರ್ಸ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ನ ಉಪಯೋಗಿಸ್ಕೊಂಡು ಒಂದು ಮೇಲ್ಛಾವಣಿ ತರ ಮಾಡಿದ್ರೆ ಇದರಿಂದ ಒದ್ದೆ ಆಗೋದನ್ನ ತಡೆಗಟ್ಟಬಹುದು. ಹಾಗೆ ಇದು ರೋಗಾಣುವಿನ ಹರಡುವಿಕೆಯನ್ನು ಸಹ ನಾವು ತುಂಬಾನೇ ತಡೆಗಟ್ಟಬಹುದು. ಈ ಮೇಲ್ಛಾವಣಿಯನ್ನ ಹಾಕೋದ್ರಿಂದ ನಾವು 50% ರೋಗನ ಹಾಗೇನೆ ಕಡಿಮೆ ಮಾಡಬಹುದು. ಅಂದ್ರೆ ಈ ಮೇಲ್ಛಾವಣಿಯನ್ನ ಬಳಸೋದು ಬಹಳ ಮುಖ್ಯ ಅಂತೀರಿ? ಬಹಳ ಮುಖ್ಯ ಪಾತಿಗಳಲ್ಲಿ, ಅದು ನರ್ಸರಿಗಳಲ್ಲಿ ಈ ಮೇಲ್ಛಾವಣಿ ಬಳಸೋದ್ರಿಂದ ನಾವು ಈ ರೋಗಾಣುವನ್ನ ತುಂಬಾನೇ ಬರದಂತೆ ತಡೆಯಬಹುದು ಅಂತೀರಿ? ಬರದಂತೆ ತಡೆಯಬಹುದು ಸರ್. ಒಂದ್ಸರಿ ರೋಗ ಬಂದ ಮೇಲೆ ಏನಾದ್ರೂ ನಿಯಂತ್ರಣ ಕ್ರಮ ಕೈಗೊಳ್ಬೇಕಾಗತ್ತಾ? ಹೌದು ಸರ್, ಇಲ್ಲಿ ಕಾಂಡಕ್ಕೆ ತಗುಲಿದ್ರೆ ಅದನ್ನ ಪಾತಿಯಿಂದ ಕಿತ್ತು ಬಿಸಾಡ್ಬೇಕಾಗತ್ತೆ, ಬಿಸಾಡಿ ನಾಶ ಮಾಡ್ಬೇಕಾಗತ್ತೆ. ನರ್ಸರಿಯಿಂದ ಹೊರಗ್ ತಗೊಂಡು ಹೋಗಿ ಅದನ್ನ ನಾಶ ಮಾಡ್ಬೇಕಾಗತ್ತೆ. ಹಾಗೆ ಎಲೆಗಳು ತುಂಬಾ ಬಾಧೆ ಒಳಗಾಗಿದ್ರೆ, ತುಂಬಾ ಪ್ರಮಾಣದಲ್ಲಿ ಎಲೆ ಕೊಳತು ಹೋಗಿದ್ರೆ ಆ ಎಲೆಗಳನ್ನ ಸಹ ಕೀಳ್ಬೇಕಾಗತ್ತೆ. ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಆ ಎಲೆಗಳನ್ನ ಅಲ್ಲೇ ಉಳಿಸ್ಕೊಂಡು ಶಿಲೀಂಧ್ರ ನಾಶಕಗಳಾದ ಈ ಪ್ರೋಪಿಕೊನಜೋಲ್ 25 EC ಇದನ್ನ 1 ಲೀಟರ್ಗೆ 1 ml ಬಳಸಿ ಅದನ್ನ ಸಿಂಪರಣೆ ಮಾಡಬಹುದು. ಹಾಗೆ ಇದ್ರ ನಂತರ ಒಂದು 20 ದಿವಸ ಕಳೆದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಮ್ಯಾಂಕೋಜೆಬ್ ಅಂತ, ಅದನ್ನ 2 ಗ್ರಾಂ ಪ್ರತಿ ಲೀಟರ್ಗೆ ಬಳಸಿ ಸಿಂಪರಣೆ ಮಾಡಬೇಕು. ಹಾಗೆ ಇಲ್ಲಿ ಒಂದು ಗಮನ ಇಟ್ಕೊಳ್ಬೇಕಾಗತ್ತೆ ಸರ್, ನಾವು ಈ ಶಿಲೀಂಧ್ರ ನಾಶಕಗಳನ್ನ ಒಂದ್ಸತಿ ನಾವು ಪ್ರೋಪಿಕೊನಜೋಲ್ ಯೂಸ್ ಮಾಡಿದ್ರೆ ಇನ್ನೊಂದ್ಸತಿ ಮ್ಯಾಂಕೋಜೆಬ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಒಂದೇ ಶಿಲೀಂಧ್ರ ನಾಶಕವನ್ನು ಬಳಸಬಾರದು. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಪಿಕೊನಜೋಲ್ ನ ಶಿಲೀಂಧ್ರ ನಾಶಕವನ್ನ ನಿರಂತರವಾಗಿ ಬಳಸೋದ್ರಿಂದ ಇಲ್ಲಿ ಸಸ್ಯಗಳಿಗೆ ಟಾಕ್ಸಿಸಿಟಿ ಆಗುತ್ತೆ, ಅಂದ್ರೆ ಅದು ಕಪ್ಪಿಂಗ್ ಆಗ್ತಾ ಹೋಗುತ್ತೆ, ಅದರಿಂದ ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರೋಪಿಕೊನಜೋಲ್ ನ ನಿರಂತರವಾಗಿ ಬಳಸದೆ ಇದ್ರ ಬದಲಿಗೆ ಮ್ಯಾಂಕೋಜೆಬ್ ಮತ್ತೆ ಪ್ರೋಪಿಕೊನಜೋಲ್ ಎರಡನ್ನೂ ಆಲ್ಟರ್ನೇಟ್ ಆಗಿ ಬಳಸೋದ್ರಿಂದ ನಾವು ಈ ರೋಗನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಕಾಫಿ ಬೆಳೆನಲ್ಲಿ ಮಳೆಗಾಲದಲ್ಲಿ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ತಾವು ತಿಳಿಸಿದಾಗೆ ಮರಕಸಿ ಗಿಡಕಸಿ ಇದೆಲ್ಲ ಮಾಡ್ಕೋಬೇಕಾಗತ್ತೆ, ತೋಟದಲ್ಲಿ ಬಸಿಗಾಲುವೆ ವ್ಯವಸ್ಥೆ ಮಾಡ್ಕೋಬೇಕು, ಒಟ್ಟಿಗೆ ಗಿಡದ ಬುಡದಲ್ಲಿ ನೀರು ನಿಲ್ದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಅಂತಿದೆ. ಹೌದು ಸರ್, ಇದೆಲ್ಲ ಮಾಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ಪ್ರಮುಖವಾದ ರೋಗಗಳನ್ನ ನಾವು ಆದಷ್ಟು ತಡೆಗಟ್ಟಬಹುದು, ಹಾಗೆ ನಮ್ಮ ಇಳುವರಿಯನ್ನು ಸಹ ಹೆಚ್ಚಿಸಿಕೊಳ್ಬಹುದು. ಆತ್ಮೀಯ ರೈತ ಬಾಂಧವರೇ, ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಪಿ ರಂಜನಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9663750040. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663750040. ತುಂಬಾ ಸಂತೋಷ ಡಾಕ್ಟರ್ ರಂಜನಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತ ರೋಗಗಳು ಮತ್ತೆ ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ತಮಗೂ ಕೂಡ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ಮಾಹಿತಿ. ಮಳೆಗಾಲದಲ್ಲಿ ಕಾಫಿ ಬೆಳೆಗೆ ಕಪ್ಪು ಕೊಳೆಯ ರೋಗ ಮತ್ತು ಕಾಫಿ ಕಾಯಿಯ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ. ಕಾಫಿ ಬೆಳೆಯುವಂಥ ಹೆಚ್ಚಿನ ಪ್ರದೇಶದಲ್ಲಿ ಈ ವರ್ಷ ಸಾಕಷ್ಟು ಮಳೆಯಾಗಿದೆ. ಹೀಗೆ ನಿರಂತರ ಮಳೆಯಿಂದಾಗಿ ಕಾಫಿ ಗಿಡದಲ್ಲಿ ಕಾಯಿಯ ಬೆಳವಣಿಗೆ ವೇಗ ಹೆಚ್ಚಾಗಿದೆ. ಇದಲ್ಲದೆ ವಾತಾವರಣದಲ್ಲಿ ನಿರಂತರವಾಗಿ ತೇವಾಂಶ ಇರೋದರಿಂದ ಕಾಫಿನಲ್ಲಿ ಕೊಳೆ ರೋಗ ಹೆಚ್ಚಾಗಿದೆ. ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಹಿಂದಿನ ವರ್ಷ ರೋಗ ತಗಲದಂಥ ಕಾಫಿ ಗಿಡದಲ್ಲಿ ಕಾಣಿಸ್ಕೊಳ್ತವೆ. ಈ ರೋಗಗಳು ಎಲೆಯಿಂದ ಎಲೆಗೆ ಮತ್ತು ಗಿಡದಿಂದ ಗಿಡಕ್ಕೆ, ಹಾಗೆಯೇ ಗಾಳಿ ಅಥವಾ ಮಳೆ ಮೂಲಕನೂ ಕೂಡ ಹರಡ್ತವೆ. ಆದ್ದರಿಂದ ನಾವು ಕೊಳೆ ರೋಗದ ಒಂದು ಹರಡುವಿಕೆಯನ್ನು ಕಡಿಮೆ ಮಾಡೋದಕ್ಕೆ, ಅದರ ಬೆಳವಣಿಗೆಯನ್ನು ತಡೆಗಟ್ಟೋದಕ್ಕೆ ಮತ್ತು ಇದರಿಂದ ಆಗುವಂಥ ಬೆಳೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಕಾಫಿ ಗಿಡದ ಸುತ್ತಲೂ ನೀರು ನಿಲ್ಲದನ್ನು ಕಡಿಮೆ ಮಾಡಬೇಕು. ಇದನ್ನ ಕಡಿಮೆ ಮಾಡೋದಕ್ಕೆ ನಾವು ಮುಖ್ಯವಾಗಿ ಬಸಿ ಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಅಥವಾ ಈಗಾಗಲೇ ಇದ್ದರೆ ಅವುಗಳನ್ನು ನವೀಕರಿಸಬೇಕಾಗುತ್ತೆ. ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡದ ಕೆಳಗಡೆ ಇರುವಂಥ ದರ್ಗನ್ನು ಅಥವಾ ತರ್ಗನ್ನು ನಾಲ್ಕು ಗಿಡಗಳ ಮಧ್ಯೆ ರಾಶಿ ಮಾಡಬೇಕಾಗತ್ತೆ. ಇದರಿಂದ ಬೇರಿನ ಉಸಿರಾಟಕ್ಕೆ ಅನುಕೂಲವಾಗುತ್ತೆ. ಗಿಡಗಳ ನೆತ್ತಿ ಬಿಡಿಸೋದು, ಚಿಗುರು ತೆಗೆಯೋದು ಮತ್ತು ಒಣಗಿದ ರೆಕ್ಕೆಗಳನ್ನು ತೆಗೆಯೋದು ಇವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಇದರ ಜೊತೆಗೆ ಬೇಡವಾದ ಕಂಬ ಚಿಗುರನ್ನು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಕಾಫಿ ಗಿಡಗಳ ಮೇಲೆ ಉದುರಿದಂಥ ನೆರಳಿನ ಮರಗಳ ಎಲೆಗಳನ್ನು ನಾವು ತೆಗೆದುಹಾಕೋದು ಬಹಳ ಮುಖ್ಯ. ಇದರಿಂದ ಕಾಫಿ ಗಿಡದಲ್ಲಿ ಸರಿಯಾಗಿ ಗಾಳಿ ಆಡೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ನೆರಳು ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಈ ಶಾಶ್ವತ ನೆರಳಿನ ಮರಗಳ ನೆರಳಿನ ಎತ್ತರ ಸಾಧಾರಣವಾಗಿ ಈ ಕಾಫಿ ಗಿಡಗಳ ಮೇಲಿಂದ ಸುಮಾರು 30-40 ಎತ್ತರದವರೆಗೆ ಇರಬೇಕಾಗತ್ತೆ. ಇದರಿಂದ ಈ ಕಾಫಿ ತೋಟದಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಮಳೆ ಬಿಡುವು ಕೊಟ್ಟಾಗ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟು, ಇದ್ರ ಜೊತೆಗೆ 25 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಹಾಕೋದು ಪ್ರಯೋಜನಕಾರಿ. ಮುಖ್ಯವಾಗಿ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟನ್ನು ಗಿಡಗಳಿಗೆ ಕೊಡೋದ್ರಿಂದ ಸಾರಜನಕವನ್ನು ನಾವು ಗಿಡಗಳಿಗೆ ಪೂರೈಸಬಹುದು. ಎಲೆ ಮತ್ತು ಹಣ್ಣುಗಳ ಉದುರುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೆಯೇ ಸಸ್ಯದ ಬೆಳವಣಿಗೆಯನ್ನು ಕೂಡ ಇದು ಉತ್ತೇಜಿಸುತ್ತೆ. ಇನ್ನು ಮ್ಯೂರಿಟ್ ಆಫ್ ಪೊಟ್ಯಾಷನ್ನ ಕೊಡೋದ್ರಿಂದ ಪೊಟ್ಯಾಷ್ ಅಂಶ ಗಿಡಗಳಿಗೆ ಲಭ್ಯವಾಗುತ್ತೆ. ಇದು ಈ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಹಾಗೆಯೇ ಈ ಕಾಫಿ ಬೀಜಗಳ ಒಂದು ಬಲಿಯುವಿಕೆಗೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಒಳ್ಳೆಯ ಗುಣಮಟ್ಟದ ಕಾಫಿ ಬೀಜಗಳನ್ನು ನಾವು ಪಡಿಬೋದು. ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಯಾಕೆಂದರೆ ಇವು ಬರುವಂಥ ವರ್ಷದಲ್ಲಿ ರೋಗಾಣುಗಳ ಒಂದು ಆಶ್ರಯಕ್ಕೆ ಕಾರಣ ಆಗ್ತವೆ. ಆದ್ದರಿಂದ ಮುಂದಿನ ವರ್ಷದಲ್ಲಿ ಈ ರೋಗಾಣು ಹರಡೋದಕ್ಕೆ ಅವಕಾಶವನ್ನು ನಾವು ಕೊಡಬಾರದು ಅಂದರೆ ಅವುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಮಳೆ ಬಿಡುವು ನೀಡಿದಾಗ ನಾವು ರೋಗ ಹರಡುವಿಕೆ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡೋದಕ್ಕೆ ನಾವು ಮುಖ್ಯವಾಗಿ ಮೊದಲಿಗೆ ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ತೆಗೆದು ನಾಶ ಮಾಡಬೇಕಾಗತ್ತೆ. ಆಮೇಲೆ ನಾವು ಶಿಲೀಂದ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. 200 ಲೀಟರ್ ನೀರಿಗೆ 200 ಮಿಲಿಲೀಟರ್ನಷ್ಟು ಟೆಬೆಕೋನೋಝೋಲ್, 38.39% ಇದಕ್ಕೆ 50 ಮಿಲಿಲೀಟರ್ನಷ್ಟು ಪ್ಲಾನೋಫಿಕ್ಸ್, ಜೊತೆಗೆ 100 ಮಿಲಿಲೀಟರ್ನಷ್ಟು ಯಾವುದೇ ಅಂಟನ್ನು ಅಥವಾ ರಾಳವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣ ಮಿಶ್ರಣ ಬೆಳೀತಾ ಇರುವಂಥ ಕಾಯಿಗಳು, ಎಲೆಗಳ ಕೆಳಗೆ ಮತ್ತು ಮೇಲಿನ ಮೇಲ್ಮೈ ಮತ್ತು ಎಳೆಯ ಕೊಂಬೆಗಳನ್ನು ತಲುಪೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಯಿಂದ 24,500 ರೂಪಾಯಿ, ಅರೇಬಿಕಾ ಚೆರಿ 11,900 ರೂಪಾಯಿಯಿಂದ 13,300 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 16,300 ರೂಪಾಯಿ, ರೊಬೆಸ್ಟಾ ಚೆರಿ 8,200 ರೂಪಾಯಿಯಿಂದ 9,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಪೀಡೆ ನಾಶಕಗಳ ಸುರಕ್ಷಿತ ಬಳಕೆ ಕುರಿತು ಡಾಕ್ಟರ್ ಜಿಎಂ ದರ್ಶಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೀ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ ಐ ಸಿ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆಕಾಶವಾಣಿ ನಿಧನ ಸುದ್ದಿ. ಗಾಳಿಬೀಡು ಗ್ರಾಮದ ನಿವಾಸಿ ಕರಕರನ ದಿವಂಗತ ಗಣಪತಿಯವರ ಧರ್ಮಪತ್ನಿ ಚಿನ್ನಮ್ಮ ಅವರು ಇಂದು ಸಂಜೆ ನಿಧನರಾದರು. 87 ವರ್ಷ ವಯಸ್ಸಿನ ಕರಕರನ ಚಿನ್ನಮ್ಮ ಇವರ ತವರು ಮನೆ ಅಚ್ಚುಡ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಂತರ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಪೂಕೋಳ ಪರಕಟ್ಟಿಗೇರಿ ಗ್ರಾಮ ಕಾರಣನ ಕುಪ್ಪಣಮಾಡ ಪೂವಯ್ಯ ಮೊನ್ನಣ್ಣ ಇಂದು ಫಲಕ ಮರಣಪಟ್ಟಿತು. 48 ಬೈತರ ಕುಪ್ಪಣಮಾಡ ಪೂವಯ್ಯ ಮೊನ್ನಣ್ಣ ಅಂಗಡ ಆಖಿರಿ ಕಾರ್ಯ ನಾಳೆ ಫಲಕ 10 ಗಂಟೆಗೂ ಸ್ವಗ್ರಾಮದಲ್ಲಿ ನಡಪ. ಮೂಲತಃ ಸುಂಟಿಕೊಪ್ಪ ಅಂದಗಾವಿ ಗ್ರಾಮ ಕಾರಣನ ಒಳ್ಳೆರ ಮಂದಣ್ಣ ಚಾಮಿಯಂಗ ಇಂದು ಪೊಲಕ ಮೈಸೂರು ಮರಣಪಟ್ಟಿತು. 93 ಬೈತರ ಮೊಳ್ಳರ ಮಂದಣ್ಣ ಅಂಗಡ ತಪನ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೈಸೂರು ವಿಜಯನಗರ ತರು ಸ್ಟೇಜಲ್ಲುಳ್ಳ ಮುಕ್ತಿಧಾಮತ್ಲ ನಡಪ. ಬಾಡಗರಕೇರಿ ಗ್ರಾಮದ ಪೌತಿ ಕಾಯಪಂಡ ಕುಟ್ಟಪ್ಪ ಅಂಗಡ ಪೊಣ್ಣು ಕಾಯಪಂಡ ಕುಟ್ಟಮ್ಮ ಇಂಗ ಇಂದು ಮಜ್ಜಣ್ಣ ಮರಣಪಟ್ಟಿತು. ಇಂಗಡ ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ಬಾಡಗರಕೇರಿ ಅಂಗಡ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಾಯಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿನ ಹೊಸ ಕೊಠಡಿನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ಶಾಸಕರಾದ ಎಸ್ ಪೊನ್ನಣ್ಣ ಉದ್ಘಾಟಿಸಿ ಮಾತಾಡಿ, ಇಂದಿನ ಯುಗಲಿ ಇಂಗ್ಲಿಷ್ ಭಾಷೆನ ಮಕ್ಕ ಸಣ್ಣ ಇರ್ಕನೆ ಕಲ್ತಾರೆ, ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೆ ಒಳ್ಳೆದಾದೆ ಅಂತ ಹೇಳ್ದು. ಕುಶಾಲನಗರ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿನ ಅಂದಗೋವೆ, ನಾಕೂರು, ಶಿರಂಗಾಲ, ಕಾನ್ಬೈಲು, ಬೈಚನಹಳ್ಳಿ, ಹೇರೂರು, ಕಲ್ಲೂರು ವ್ಯಾಪ್ತಿಯಲ್ಲಿ ಕಾಡಾನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ನಡೆದಿದೆ. ತೋಟದ ಮಾಲೀಕರು ಕಾರ್ಮಿಕರು ಎಚ್ಚರಿಕೆಯಿಂದ ಇರುವಂಗೆ ಅರಣ್ಯ ಇಲಾಖೆ ಪ್ರಕಟಣೆ ತಿಳಿಸೋಳು. ಯುವನಿಧಿ ಯೋಜನೆಯಡಿಯಲ್ಲಿ ಅರ್ಜಿ ಹಾಕದೇ ಇರುವವರ ಅನುಕೂಲಕ್ಕಾಗಿ ಜುಲೈ 7ರಿಂದ ಆಗಸ್ಟ್ 7ರವರೆಗೆ ವಿಶೇಷ ನೋಂದಣಿ ಅಭಿಯಾನ ನಡೆದಿದೆ. ಆಸಕ್ತಿ ಇರುವ ಸೇವಾಸಿನ್ ಪೋರ್ಟಲ್ಲಿ ಅರ್ಜಿನ ಹಾಕಗತ್ತೇಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯು ತಿಳಿಸಳು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಯೋಜನೆ ಹಂಗೆ ಸಾಧನೆ ಬಗ್ಗೆ ಬೀದಿ ನಾಟಕ, ಜನಪದ ಸಂಗೀತ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸಿಕೆ ಉದ್ದೇಶಿಸಲಾಗಿದ್ದು, ಇದಕ್ಕಾಗಿ ಬೀದಿ ನಾಟಕ, ಜನಪದ ಸಂಗೀತ ಕಲಾ ತಂಡಗಳನ್ನ ಆಯ್ಕೆ ಮಾಡಿಕೆ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ 19 ಆಖಿರಿ ದಿನ. ಭಾರತೀಯ ವಾಯುಪಡೆಯಿಂದ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ವಾಯುಪ್ರವೇಶಕ್ಕೆ ಆಯ್ಕೆ ಪರೀಕ್ಷೆಗಾಗಿ ಹೈದಗೂಡೆಗಳಿಂದ ಆನ್ಲೈನ್ ಮೂಲಕ ಅರ್ಜಿನ ಕರೆದೊಳು. ಪಿಯುಸಿ ಸೈನ್ಸ್ ವಿಭಾಗಲಿ ಹಾಗೆ ಡಿಪ್ಲೊಮಾ ವಿಭಾಗಲಿ 50% ಅಂಕದೊಟ್ಟಿಗೆ ಪಾಸ್ ಆಗಿರಕ್ಕೂ. ಅರ್ಜಿ ಹಾಕಿಕೆ ಜುಲೈ 31 ಆಖಿರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣ ಇಲ್ಲರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ್ಕು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಕತೆ ಲಲಿತ ಪ್ರಬಂಧ ಪೈಪೋಟಿನ ಹಮ್ಮಿಕೊಂಡಳು. ಸ್ವಂತ ಆಗಿ ಬರೆದ ಬರಹಗಳನ್ನು ಕಳಿಸಿಕೆ 4 ಆಖಿರಿ ದಿನ. ಜಾಸ್ತಿ ಮಾಹಿತಿಗೆ ಅಕಾಡೆಮಿ ಕಚೇರಿಯನ್ನು ಸಂಪರ್ಕಿಸಕ್ಕು. ವಿರಾಜಪೇಟೆ ತಾಲೂಕು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೃಷಿ ಕಾರ್ಯಕ್ರಮದಡಿಯಲ್ಲಿ ಪೊನ್ನಂಪೇಟೆ ವಲಯದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆದು, ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಮಾತಾಡಿ, ಗಿಡಮರಗಳನ್ನು ಬೆಳೆಸಕ್ಕೂ, ನೆಟ್ಟ ಗಿಡಗಳನ್ನ ಪೋಷಣೆ ಮಾಡಕ್ಕೂ, ಪರಿಸರ ಸಂರಕ್ಷಣೆ ಮಾಡದಂದ ಒಳ್ಳೆ ಗಾಳಿ ನೀರು ಸಿಕ್ಕಿದೆ, ಗಿಡನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ದು. ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಂಗೆ 13 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಮತ್ತು 32 ಸಹಾಯಕಿಯರ ಹುದ್ದೆಗೆ 8ರಂದು ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತು. ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕಚೇರಿ ಪ್ರಕಟಣಾ ಫಲಕಲ್ಲಿ ಪ್ರಕಟಿಸಲು. ಇದರ ಬಗ್ಗೆ ಆಕ್ಷೇಪಕ ಇದ್ದಲ್ಲಿ 15ರೊಳಗೆ ಕಚೇರಿ ವೇಳೆಗೆ ಸಲ್ಲಿಸಕ್ಕು. ಜಾಸ್ತಿ ಮಾಹಿತಿಗೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನು ಸಂಪರ್ಕಿಸಕ್ಕು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ನ್ಯಾಯಾಲಯಗಳಲ್ಲಿ ರಾಜಿಯಾಗುವಂತಹ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಮಧ್ಯಸ್ಥಿಕಾರಿಕೆ ಮೂಲಕ ಇತ್ಯರ್ಥಪಡಿಸಿಕೆ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತಿಳುವ ಅಭಿಯಾನ ನಡೆದಿದೆ. ಆಸಕ್ತಿ ಇರುವ ಕಕ್ಷಿದಾರರು ವಿಶೇಷ ಅಭಿಯಾನದ ಸದುಪಯೋಗ ಪಡ್ಕೊಳ್ಳುವಂಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆಯ್ತು.

ಇನ್ನೆಚೆಕ್ ಅನುದಾನತ್ನ ಸರ್ಕಾರದ ಮಟ್ಟದಿಂದ ಬಿಡುಗಡೆ ಮಾಡುವ ಲೋಕೋಪಯೋಗಿ ಪಂಚಾಯತ್ ರಾಜ್ ವಿಭಾಗ ಕುಂಡುಬುದ್ದ ರೋಡ್ನ ತಾತ್ಕಾಲಿಕ ಐತಿ ಸರಿ ಮಾಡೋಂಡು ಸಂಚಾರಕ್ಕೆ ಏದೇ ಸಮಸ್ಯೆ ಆಕತನಕ್ಕೆ ಎಚ್ಚರ ವಹಿಸೊಂಡು ಅವು ಅಣ್ಣುಚಿ ಶಾಸಕಗಳನ್ನ ಅಜ್ಜಿಗುಟ್ಟಿ ರೆಸ್ ಪೊನ್ನ ಹೆಂಗೆ ತಕ್ಕ ಬಂದಿತ್ತು ರೋಡ್ರ ಸಮಸ್ಯೆ ಮೀದ ಮುಖ್ಯಮಂತ್ರಿ ಹೆಂಗ ಕಾರಿಚಿಟ್ಟಿತ್ತು ಬೋಂಡಿಯನ ಅನುದಾನತ್ನ ಬಿಡುಗಡೆ ಮಾಡುವನಕ್ಕೆ ಭರವಸೆ ತಂದಿತ್ತು ಎಂದು ಸಭೆಯಲ್ಲಿ ಅರಿಚಿಟ್ಟಿತ್ತು. ಜಿಲ್ಲಾಧಿಕಾರಿ ವೆಂಕಟರಾಜ ಹೆಂಗ ತಕ್ಕ ಬಂದಿತ್ತು ತುರ್ತು ಕೆಲಸಕ್ಕೆ NDRF ರಾಡಿಲಿ 4 ಕೋಟಿ ಅನುದಾನ ಉಂಡು ಇದನ್ನ ರೋಡ್ರ ದುರಸ್ತಿಗೆ ಕೊಡಪ್ಪ ಮಳೆ ನಿಪ್ಪಂಗತನೆ ಪಾರಕಾಕತೆ ಪಾಳಾಯ್ತುಳ್ಳ ರೋಡ್ನ ಸರಿಪಡ್ತೋನಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಥೈಲ್ಯಾಂಡ್ಲೆ ಇಕ್ಕಾಯ್ತು ನಡೆದ ಬ್ರಿಕ್ ಸೂಪರ್ ಬೈಕ್ ಚಾಂಪಿಯನ್ಶಿಪ್ 2025 ಕೊಡಗುರ ಮೊಳ್ಳಂಡ ತಸ್ಮೈ ಕಾರ್ಯಪ್ಪ ಕೂಡಿಯಾಡಿತು ದಂಡನೆ ಸ್ಥಾನ ಪಡೆದಿತ್ತು ಸಾಧನೆ ಮಾಡಿತ್ತು. ಏಷ್ಯಾ ಖಂಡತ್ರ ಪ್ರಮುಖ ಬೈಕ್ ಚಾಂಪಿಯನ್ಶಿಪ್ ಇದಾಯಿತು ಇದಿಲ್ ಭಾರತತ್ನ ಪ್ರತಿನಿಧಿಸಿಟ್ಟ ಕಾರ್ಯಪ್ಪ ಎಂಗ ಈ ಚಾಂಪಿಯನ್ಶಿಪ್ ಪದಕ ಪಡೆದಿತ್ತುಳ್ಳ 4ನೇ ಭಾರತೀಯ ಎಂದು ಅಣ್ಣು ಕೇಳಿ ಪಡೆದಿತ್ತು. ಹಿಂಗ ಡಾ ನಳಿನಿ MS ಸಂಗಡ ಮೋವ ಕುಶಾಲನಗರ